ಓಣಿಯಪ್ಪನ ರುಕ್ಮಿಣಿ ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಿಳಿಗೆರೆ ಗ್ರಾಮದ ಕನ್ನಡಕ ಭೀಮಯ್ಯನವರು ತಮ್ಮ 78ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಕನ್ನಡಕ ಭೀಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ 1:30 ನಂತರ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9489095339449829233 ಅಥವಾ jgcs.co.in. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಕೊಡಗು ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಅಭಿಯಾನ ಯೋಜನೆನ ಜಲಜೀವನ್ ಮಿಷನ್, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂಗೆ ಇನ್ನಿತರ ಇಲಾಖೆಗಳ ಕೂಡುಕೂಟಲ್ಲಿ ಕೂಡ್ಲೂರು ಗ್ರಾಮದಲ್ಲಿ ವಿಶ್ವ ಜಲ ದಿನನ ಆಚರಿಸಲಾಯಿತು. ಈ ದಿನದ ಮಹತ್ವ ಹಾಗೆ ನೀರಿನ ಸಂರಕ್ಷಿಸುವ ಬಗ್ಗೆ ಮಾಹಿತಿ ನೀಡಿದ ಮುಖ್ಯ ಶಿಕ್ಷಕರಾದ ಟಿಜಿ ಪ್ರೇಮ್ ಕುಮಾರ್ ಅವರು ಅಮೂಲ್ಯವಾದ ನೀರಿನ ಪೋಲು ಮಾಡದೆ ಕಮ್ಮಿ ಬಳಸುವ ಮೂಲಕ ಮುಂದಿನ ಭವಿಷ್ಯಕ್ಕೆ ಉಳಿಸೋಕ್ಕೂ, ಈಗಿರುವ ನೀರಿನ ಜಾಗೃತಿಯಿಂದ ಬಳಸೋಕ್ಕೂ, ಜಲಮೂಲನ ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿದರು. 12ನೇ ಶತಮಾನದಲ್ಲಿ ಇದ್ದ ರಾಜಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವದ ಬೀಜ ಬಿತ್ತಿದ ಶರಣರು ಈ ರಾಷ್ಟ್ರ ಕಂಡ ಸುರಿನ ಸ್ವಾತಂತ್ರ್ಯ ಚಳವಳಿಗಾರರು ತಿಳಿ ವಿರಾಜಪೇಟೆ ತಾಲೂಕು ಅರಮೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯು ಹೇಳಿದು. ಕೊಡಗು ಜಿಲ್ಲಾ ಶರಣರ ಸಾಹಿತ್ಯ ಪರಿಷತ್ ಹಾಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ವತಿಯಿಂದ ಶ್ರೀ ಸಿದ್ದೇಶ್ವರ ಸಹಕಾರ ಬ್ಯಾಂಕ್ನ ವತಿಯಿಂದ ಕಟ್ಟಿರುವ ವಚನ ಸಾಹಿತ್ಯ ಸಂವರ್ಧನ, ಡಾಕ್ಟರ್ ಹಳಕಟ್ಟಿ ಅವರ ಜೀವನ ಹಾಗೆ ಸಾಧನೆ ಬಗ್ಗೆ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತಾಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ವತಿಯಿಂದ ಅರೆಭಾಷಿಕರ ಐನ್ಮನೆ ಐಸಿರಿ ಜಂಬರ ಕೊಡಿಕಲ್ ಐನ್ಮನೆಯಲ್ಲಿ ಆಲಿಟಿ ಗ್ರಾಮ ಇಲ್ಲಿ 30 ಹೊತ್ತಾರೆ 10:30 ನಡೆದಿದೆ. ಈ ಜಂಬರದ ಅಧ್ಯಕ್ಷತೆಯನ್ನು ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಯು ವಹಿಸುವೆ. ಹಾಗೆ ಅಂದೇ ಹೊತ್ತಾರೆ 11:30 ಅರೆಭಾಷಿಕರ ಐನ್ಮನೆಗಳ ಬಗ್ಗೆ ಉಪನ್ಯಾಸ, ಅರೆಭಾಷೆ ಕುಟುಂಬಗಳ ಆಡಳಿತಕ್ಕೆ ಸಂಬಂಧಕ್ಕೆ ನಡವಳಿಕೆಗ ಈ ವಿಷಯನ ಶ್ರೀಮತಿ ಮಿಲನ್ ಭರತ್ ಹಾಗೆ ಕೊಡಿಕಲ್ ಐನ್ಮನೆ ನಡೆದು ಬಂದ ದಾರಿನ ಮನೋಜ್ ಕೊಡಿಕಲವು ನಡೆಸಿಕೊಟ್ಟವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರಾಜಪೇಟೆ ತಾಲೂಕು ಸ್ವಸಹಾಯ ಸಂಘದ ಒಕ್ಕೂಟ ಇವರ ಕೂಡುಕೂಟಲ್ಲಿ ಕೃಷಿ ಕಾರ್ಯಕ್ರಮದಡಿಲಿ ಮಣ್ಣು ಪರೀಕ್ಷೆ ಮಾಹಿತಿ ಜಂಬರ ಅಮ್ಮತಿ ವಲಯದ ಚಂಬೆಬೆಳ್ಳೂರು ಕಾರ್ಯಕ್ಷೇತ್ರದಲ್ಲಿ ನಡೆದು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಮಣ್ಣು ಮತ್ತು ವಿಜ್ಞಾನ ವಿಷಯದ ತಜ್ಞ ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು ಮಾತಾಡಿ ಮಣ್ಣು ಪರೀಕ್ಷೆ, ಮಣ್ಣು ಆರೋಗ್ಯ ಕಾರ್ಡ್ ಬಗ್ಗೆ ವಿವರಿಸಿ ಆರೋಗ್ಯಕರ ಮಣ್ಣು ಆರೋಗ್ಯಕರ ನಾವು ಮಣ್ಣೇ ಜೀವನದ ಮೂಲ ಅಂತ ಹೇಳಿದು. ಏಡ್ಸ್ ತಡೆಗಟ್ಟುವಲ್ಲಿ ಯುವಜನತೆಯ ಪಾತ್ರ ಮುಖ್ಯ ತಿಳಿ ಸಮುದಾಯದ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕಿ ನಿರ್ಮಲವು ಹೇಳಿದು. ನಾಪಕುಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಕೂಡುಕೂಟಲ್ಲಿ ಆಯೋಜನೆ ಮಾಡಿದ ಹೆಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ಜಾಗೃತಿ ಕಾರ್ಬಾರ್ಲಿ ಭಾಗವಹಿಸಿ ಮಾತಾಡಿ ಏಡ್ಸ್ ಹರಡುವ ವಿಧಾನ, ರೋಗ ಲಕ್ಷಣಗ ಮತ್ತು ಅದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳ್ಕೊಳ್ಳೋಕಂತ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಇವರ ಕೂಡುಕೂಟಲ್ಲಿ ವಿಶ್ವ ಕ್ಷಯರೋಗ ದಿನ ಜಂಬರ 24 ಹೊತ್ತಾರೆ 11:00 ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದಿದೆ. ವಿಶ್ವ ಕ್ಷಯರೋಗ ದಿನದ ಸಂದರ್ಭದಲ್ಲಿ ಮಡಿಕೇರಿ ಆಕಾಶವಾಣಿಯಲ್ಲಿ ಸೋಮವಾರ ಮಧ್ಯಾಹ್ನ 1:30 ಕೊಡಗು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಜಿಕೆ ಸನತ್ ಕುಮಾರ್ ಅವರೊಟ್ಟಿಗೆ ಸಂದರ್ಶನ ಪ್ರಸಾರ ಇದೆ. ಭಾರತೀಯ ಭೂಸೇನೆ 24 ಹೊತ್ತಾರೆ 9:00 ಮಡಿಕೇರಿನ ಕ್ರಿಸ್ಟಲ್ ಹಾಲ್ಲಿ ಮಾಜಿ ಯೋಧರು ಮತ್ತು ವೀರನಾರಿಯರಿಗಾಗಿ ಜನಸಂಪರ್ಕ ರ್ಯಾಲಿನ ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಲಿ ಸ್ಪರ್ಶ್ ಪಿಂಚಣಿ ಎಸ್ಟಿ ಹಾಗೆ ಇಸಿಎಚ್ಎಸ್ಗಳ ಬಗ್ಗೆ ಮಾಹಿತಿ ಹಾಗೆ ಪುಕ್ಕಡೆ ವೈದ್ಯಕೀಯ ಮತ್ತು ಹಲ್ಲು ತಪಾಸಣಾ ಶಿಬಿರ ನಡೆದಿದೆ. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲ್ ಮತ್ತು ಸಸ್ಯತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಮತ್ತು ಐಸಿಎಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಕೂಡುಕೂಟಲ್ಲಿ ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆನ ಒಂದು ದಿನದ ಅರಿವು ಕಾರ್ಯಕ್ರಮ 27 ಹೊತ್ತಾರೆ 10:30 ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲ್ಲಿ ನಡೆದಿದೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಮುಖ್ಯ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ಜನರಿಗೆ ಬದುಕಿಗೆ ಆಸರೆಯಾಗುವ ನಿಟ್ಟಲ್ಲಿ ಈ ಯೋಜನೆ ಕೆಲಸ ಮಾಡ್ಕೊಂಡು ಬರ್ತಾ ಉಂಟು. ಕೊಡಗು ಜಿಲ್ಲೆಯಲ್ಲಿ ಸಹ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಉಂಟು. ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಕೂಲಿ ಒದಗಿಸಿದರೊಟ್ಟಿಗೆ ಗ್ರಾಮಗಳ ಅಭಿವೃದ್ಧಿಗೆ ಈ ಯೋಜನೆ ಪೂರಕವಾಗಿ ಕೆಲಸ ನಿರ್ವಹಿಸ್ತಾ ಉಂಟು. ಬೇಸಿಗೆ ಕಾಲದಲ್ಲೂ ಗ್ರಾಮೀಣ ಜನರಿಗೆ ಕೆಲಸ ಕೊಡುವ ನಿಟ್ಟಲ್ಲಿ ಈ ಯೋಜನೆ ಸಹಕಾರಿಯಾಗುತ್ತೆ ಹೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ಹೇಳಲು.

ಕರಡ ತುಳ ಪಾಂಡಂಡ ಒಕ್ಕತ್ತರ ಐನ ಮನೆಯಲ್ಲಿ ಉದ್ಘಾಟನೆ ಮಾಡುವ ಮುದ್ದಂಡ ಕಪ್ ಹಾಕಿ ನಮ್ಮೆ ಸಮಿತಿ ಪಿಂಜ ಕೊಡವ ಹಾಕಿ ಅಕಾಡೆಮಿರ ಕೂಡುಕೂಟಲು ನಡಪ ಕಾರ್ಬಾರ್ಲ ಕ್ರೀಡಾ ಜ್ಯೋತಿನ ಮುಖ್ಯಮಂತ್ರಿರ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರ ಶಾಸಕ ಅಜಿಗುಟ್ಟಿರ ಪೊನ್ನಣ ಪಿಂಜ ಕೊಡವ ಹಾಕಿ ನಮ್ಮೆರ ಜನಕ ಪೌತಿ ಪಾಂಡಂಡ ಕುಟ್ಟಪ್ಪ ಎಂಗಡ ಪೊಣ್ಣು ಲೀಲಾ ಕುಟ್ಟಪ್ಪ ಉದ್ಘಾಟನೆ ಮಾಡುವ 1997 ಪಿಂಜ ಇಲ್ಲಿ ಕತ್ತನೆ ಹಾಕಿ ನಮ್ಮೆ ನಡತನ ಎಲ್ಲ ಒಕ್ಕತ್ತರ ಐನ ಮನೆಕ ಮ್ಯಾರಥಾನ್ ಮಾದರಿಲ್ ಕ್ರೀಡಾ ಜ್ಯೋತಿ ಪೋಪ March 28 ಪೊಲಕ 9 ಗಂಟೆಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಸರ್ಕಲ್ ಉಂಜ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಕಳಿಪ್ರಮುಖತನೆ ಬಲ್ಯ ಮೆರವಣಿಗೆರ ಕೂಡ ಕ್ರೀಡಾ ಜ್ಯೋತಿನ ಕೊಂಡಪೋಪ ಕ್ರೀಡಾ ಜ್ಯೋತಿ ಬಪ್ಪ ಬಟ್ಟೆ March 25 ಕರಡ ಪಾನಂಡ ಒಕ್ಕತಂಜ ಪೊರಟಿತ್ತು ಚಿಪ್ಪುಡಿರ ಅಳಮಂಗಡ ಮಚ್ಚಮಾಡ ಚಕ್ಕೆರ ಕಳ್ಳಿಚಂಡ ಮನೆಪಂಡ ಪಿಂಜ ಕುಪ್ಪಂಡ March 26 ನೆಲ್ಲಮಕ್ಕಡ ಮಂಡೇಪಂಡ ತಾತಂಡ ಮುದ್ದಂಡ ಐಚಟ್ಟಿರ ಮಂಡೇಟಿರ ಬಲ್ಲಚಂಡ ಕೋಡಿರ ಪಿಂಜ ಬಿದ್ದಂಡ March 27 ಮಾದಂಡ ಕಲಿಯಂಡ ಮಾಳೆಯಂಡ ಅಪ್ಪಚಟ್ಟೊಳಂಡ ಕುಲ್ಲೆಟಿರ ಬಿದ್ದಾಟಂಡ ಕುಂಡಿಯೊಳೊಂಡ ಪಿಂಜ ಶಾಂತೆಯಂಡ ಒಕ್ಕತ್ರ ಐನ್ ಮನೆಕ ಕ್ರೀಡಾ ಜ್ಯೋತಿ ಪೋಪ ಮಡಿಕೇರಿ ಕೊಡವ ಸಮಾಜ ಪೊಮ್ಮಕಡ ಒಕ್ಕೂಟ ತಿಂಜ ನಾಳೆ ಪೊಮ್ಮಕಡ ನಾಳೆ ಕಾರ್ಬಾರ ನಡಪ ಮಡಿಕೇರಿ ಕೊಡವ ಸಮಾಜ ಸಭಾ ಬಾಡಿಯಲ್ಲಿ ನಡಪ ಕಾರ್ಬಾರ ಕೂಟತ್ರ ಅಧ್ಯಕ್ಷ ಕನ್ನಡ ಕವಿತಾ ಬೊಳ್ಳಪ್ಪ ಎಂಗಡ ಕೊರವು ಕಾರ್ಯಕ್ಕೆ ನಡಪ ಕೊಡವ ಸಮಾಜತ್ರ ಅಧ್ಯಕ್ಷ ಮಂಡವಂಡ ಮುತ್ತಪ್ಪ ಪಿಂಜ ಮಾಜಿ ವಿಧಾನಸಭಾ ಸದಸ್ಯೆ ಶಾಂತಯ್ಯಂಡ ವೀಣಾ ಅಚ್ಚಯ್ಯ ಇವು ಉದ್ಘಾಟನೆ ಮಾಡುವ ಮುಖ್ಯ ಬಿಂದುವಾಯಿತು ಉಪನ್ಯಾಸಕಿ ಡಾಕ್ಟರ್ ತೀತಿರ ರೇಖಾ ವಸಂತ್ ಕೂಡಿಯಾಡುವ ಹೆಣ್ಣು ಮಕ್ಕಳ ಬಲಗೊಳಿಸುವ ದಾರಿ ಈ ವಿಚಾರತ್ರ ಬಗ್ಗೆ ನಿವೃತ್ತ ಉಪಪ್ರಾಂಶುಪಾಲ ಡಾಕ್ಟರ್ ಕಾಳೆಂಗಡ ಶಲೀಫಾ ವಿಚಾರ ಮಂಡನೆ ಮಾಡುವ ಈ ನೆರತ್ ಜಿಲ್ಲಾ ಬಾಲನ್ಯಾಯ ಮಂಡಳಿ ಸದಸ್ಯೆ ಪಿಂಜ ಕಾನೂನು ಸಲಹೆಗಾರ್ತಿ ಸಣ್ಣವಂಡ ಉಷಾ ಅಯ್ಯಣ್ಣ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ ಅಲತೆ ಕನಪಟ್ಟವು ಕುಡಿಯಾಡುವ ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಪಿಂಜ ಸಸ್ಯತಳಿ ರಕ್ಷಣೆ ಪಿಂಜ ರೈತ ಹಕ್ಕುಗಳ ಪ್ರಾಧಿಕಾರ ಡೆಲ್ಲಿ ICAR ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಂಗಡ ಕೂಟಾದನೆಲ್ಲ ಸಸ್ಯತಳಿ ರಕ್ಷಣೆ ಪಿಂಜ ರೈತ ಹಕ್ಕರ ಕಾಯ್ದೆ ಓರ್ ದಿನತರ ಅರಿವು ಕಾರ್ಬಾರ್ 27 ನಾಳಂಕೆ ಪೊಲಕ 10 ಗಂಟೆಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಇಲ್ಲಿ ಆಯೋಜನೆ ಮಾಡಿತು.